ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎನ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ ನಮಸ್ಕಾರ. ನಮ್ಮ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳಿಗೆ ಕೆಲವೊಮ್ಮೆ ಕೀಟಬಾಧೆ ಹಾಗೂ ರೋಗಬಾಧೆಗಳು ಕಾಡಿ ತಮ್ಮ ಬೆಳೆಯಲ್ಲಿ ನಷ್ಟವನ್ನು ಒಂದು ಕಡೆ ಅನುಭವಿಸಿದರೆ ಮತ್ತೊಂದು ರೀತಿಯಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಅಥವಾ ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾಗಲಿ ಅಂತ ತಾವು ಸಾಕಿ ಸಲಹಿದಂತಹ ಜಾನುವಾರುಗಳ ಮೇಲೆ ಹಲವಾರು ಸಾಂಕ್ರಾಮಿಕ ರೋಗ ರುಜಿನಗಳು ಕಂಡುಬರ್ತವೆ. ಅಲ್ಲಿಯೂ ಕೂಡ ರೈತರು ಸಮಸ್ಯೆಯನ್ನು ಅನುಭವಿಸಬೇಕಾಗಿರುತ್ತೆ. ಅಂತಹದೇ ಒಂದು ಕಂಡುಬರುವಂತಹ ಸಾಂಕ್ರಾಮಿಕ ರೋಗ ಅಂದರೆ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ಮೈಸೂರು ತಾಲೂಕು ಇಲವಾಲ ಹೋಬಳಿಯ ಗುಂಗ್ರಾಲ್ ಛತ್ರದ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂತೋಷ್ ಗೌಡ ಎನ್ ಅವರು. ಡಾಕ್ಟರ್ ಸಂತೋಷ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಇಂದು ರೈತರಿಗೆ ಹೆಚ್ಚಾಗಿ ದನಕರುಗಳಿಗೆ ಮತ್ತು ಅವರು ಯಾವುದೇ ಜಾನುವಾರುಗಳ ಮೇಲೆ ಕಾಡುವಂತಹ ಒಂದು ರೋಗ ಅಂದರೆ ಈ ಕಾಲುಬಾಯಿ ಜ್ವರ. ಪದೇ ಪದೇ ನಮ್ಮ ರೈತರು ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಲೇ ಇರ್ತಾರೆ. ಅವರಿಗೆ ಅದೇ ರೀತಿಯಾಗಿ ನಾವು ಮತ್ತೆ ಮತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತದೆ. ಏನು ಇದು ಕಾಲುಬಾಯಿ ಜ್ವರ ಅಂದರೆ ಏನು, ಇದಕ್ಕೆ ಪ್ರಮುಖವಾದ ಕಾರಣ ಏನು? ಈ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಇದು ಇವತ್ತಿನ ಕಾಯಿಲೆ ಏನಲ್ಲ, ತುಂಬ ವರ್ಷಗಳಿಂದ ಈ ಕಾಯಿಲೆ ಪ್ರಪಂಚದಾದ್ಯಂತ ಈ ರೋಗ ಇದೆ. ಸೊ ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರ್ತದೆ. ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಮತ್ತೆ ಇನ್ನು ಬೇರೆ ಬೇರೆ ಪ್ರಾಣಿಗಳಿಗೆ ಹರಡುವಂಥ ಕಾಯಿಲೆ, ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಹಾಗೆ ಇದು ಮಾರಣಾಂತಿಕ ರೋಗ ಕೂಡ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸು ರೋಗ, ಗೊರಸು ರೋಗ, ಕಾಲು ಜ್ವರ, ಬಾಯಿ ಜ್ವರ ಅಂತ ಈ ಒಂದೊಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ರೈತರು ಆ ಭಾಗದ ರೈತರು ಅವರಿಗೆ ಬೇಕಾದಂಥ ಆ ಹೆಸರನ್ನು ಹೇಳ್ತಾರೆ. ಜನರಲ್ಲಾಗಿ ಹೇಳೋದೇನೆಂದರೆ ಕಾಲುಬಾಯಿ ಜ್ವರ ಅಂತ ಇದನ್ನು ಹೇಳಿ ಕರಿತೀವಿ. ಸೀಳು ಗೊರಸಿರೋ ಅಂಥ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ದನ, ಎಮ್ಮೆ, ಕುರಿ, ಮೇಕೆ, ಹಂದಿ ಇವು ಸೀಳು ಗೊರಸಿನ ಪ್ರಾಣಿಗಳಾಗಿರ್ತವೆ. ಇದು ಅಲ್ಲದೇನೆ 70+ ಕಾಡು ಪ್ರಾಣಿಗಳಲ್ಲಿ ಕೂಡ ಈ ಒಂದು ರೋಗ ಕಾಡಿಸ್ಕೊಳ್ಳುತ್ತೆ. ಆ ಕಾಡು ಪ್ರಾಣಿಗಳಂದರೆ ಕಾಡು ಎಮ್ಮೆ ಆಗಿರ್ಬೋದು, ಒಂಟೆ, ಜಿಂಕೆ, ಈ ಥರ ನಾನಾ ಬಗೆಯ ಜಿಂಕೆಗಳಲ್ಲಿ ಕೂಡ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಈ ಒಂದು ರೋಗಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಹಾಪ್ತೋ ವೈರಸ್ ಅನ್ನೋ ಒಂದು ವೈರಾಣು. ಅತಿ ಸೂಕ್ಷ್ಮವಾದಂಥ ವೈರಾಣು ಇದಾಗಿರ್ತದೆ. ನೀವು ಈಗಾಗಲೇ ಕಳೆದ ಒಂದೆರಡು ವರ್ಷಗಳಲ್ಲಿ ನೀವು ಎಲ್ಲ ರೈತ ಬಾಂಧವರು ನೋಡಿರ್ತೀರಾ, ಕೇಳಿರ್ತೀರಾ, ಅನುಭವಿಸಿರ್ತೀರಾ ಸ್ವತಃ ಕೊರೋನಾ ವೈರಸ್. ಸೊ ಅದೇ ಥರದ ವೈರಸ್ಸು ಇದಾಗಿರ್ತದೆ. ಈ ವೈರಸ್ಸು ಏನಂತಂದರೆ ಈ ಕೊರೋನಾ ವೈರಸ್ಗಿಂತ ತುಂಬ ತೀಕ್ಷ್ಣವಾದಂಥದ್ದು, ತುಂಬ ಶಕ್ತಿ ಉಳ್ಳಂಥ ವೈರಸ್ ಆಗಿರ್ತದೆ. ಏನಕ್ಕೆ ಅಂತಂದು ಹೇಳಿದರೆ ರೋಗಗ್ರಸ್ತ ಪ್ರಾಣಿಯಿಂದ 40 ಕಿಲೋಮೀಟ್ರ್ ವ್ಯಾಪ್ತಿಗೆ ಕೂಡ ಇದರ ಆಚೆಗೂ ಕೂಡ ಗಾಳಿಯಲ್ಲಿ ಹರಡುವಂಥ ಶಕ್ತಿಯನ್ನು ಹೊಂದಿರ್ತದೆ. ಸೊ ಹಾಗಾಗಿ ಇದು ಶಕ್ತಿಯುತವಾದಂಥ ವೈರಸ್ ಅಂತ ನಾವು ಹೇಳ್ತೀವಿ. ಈ ಒಂದು ವೈರಸ್ಸು ಹಾಪ್ತೋ ವೈರಸ್ ಅನ್ನೋದು ಈಗಲೂ ಜೀವಂತವಾಗಿ ಈ ವೈರಾಣು 100+ ದೇಶಗಳಲ್ಲಿ ಇದೆ. ಸೊ ಹಾಗಾಗಿ ನಾವು ಇವತ್ತು ನಾವು ತುಂಬ ನಮ್ಮ ರೈತ ಬಾಂಧವರು ಇದ್ರ ಕಡೆ ತುಂಬ ಗಮನ ಕೊಡಬೇಕಾಗಿದೆ. ಈ ವೈರಾಣು ಮೊದಲನೇ ಬಾರಿಗೆ ಕಾಣಿಸ್ಕೊಂಡಿದ್ದು ಇಟಲಿ ಅನ್ನೋ ದೇಶದಲ್ಲಿ. ಡಾಕ್ಟರ್ ಸಂತೋಷ್ ಅವರೇ, ಈ ವೈರಸ್ಸು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂಥ ಸಂಭವ ಇದೆಯಾ ಅಥವಾ ಇಲ್ವಾ? ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ಸಂಭವ ಇದೆ, ಆದರೆ ಅದರ ಒಂದು ಪ್ರಮಾಣ ಏನಿದೆ ತೀರ ಕಡಿಮೆ ಇದೆ. ಅದಕ್ಕೆ ಹೆಚ್ಚಂದರೆ ಯಾವ ರೈತ ಬಾಂಧವರು ಆ ಒಂದು ರೋಗಗ್ರಸ್ತ ಪ್ರಾಣಿ ಏನು ಒಡನಾಟದಲ್ಲಿ ಏರಿರ್ತಾರೆ ಅವರಿಗೆ ಕೈಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಟೈಪು ಆ ಥರ ಆಗ್ಬೋದು. ಸ್ವಲ್ಪ ಜ್ವರ ಬರ್ಬೋದು, ಅದು ಸ್ವಲ್ಪ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗುತ್ತೆ. ತೀರಾ ಮಾರಣಾಂತಿಕವಾಗ್ಲಿ ಅಥವಾ ತುಂಬಾ ಏನೋ ಕಷ್ಟಕ್ಕೆ ದೂಡುವಂತ ಸಮಸ್ಯೆ ಪ್ರಮುಖವಾಗಿ ಯಾವೆಲ್ಲ ರೋಗ ಲಕ್ಷಣಗಳು ಕಾಲುಬಾಯಿ ಜ್ವರ ಇದೆ ಅಂತ ರೈತ ಗುರುತು ಮಾಡೋದು ಹೇಗೆ, ಮತ್ತೆ ಯಾವೆಲ್ಲ ಲಕ್ಷಣಗಳು ಅದು ಪ್ರಾಣಿಯಲ್ಲಿ ಕಂಡು ಬರುತ್ತೆ? ಈ ರೋಗದ ಲಕ್ಷಣಗಳ ಬಗ್ಗೆ ನಾನು ಹೇಳೋದಾದ್ರೆ, ಈ ಮೊದಲು ಈ ರೋಗ ಯಾವುದೇ ಒಂದು ಪ್ರಾಣಿಯ ದೇಹವನ್ನು, ಅಂದರೆ ಈ ವೈರಾಣು ಪ್ರಾಣಿಯ ದೇಹವನ್ನು ಸೇರಿದ 3-7 ದಿನಗಳ ನಂತರ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಶುರುವಾದ ದಿನ ಅತಿಯಾದ ಜ್ವರ ಕಾಣಿಸ್ಕೊಳ್ಳುತ್ತೆ, 104 ಡಿಗ್ರಿ ಫ್ಯಾರನ್ಹೀಟಿಂದ 106 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ಅದಕ್ಕೆ ಜ್ವರ ಇರ್ತದೆ ಯಾವುದು ರೋಗಗ್ರಸ್ತ ಪ್ರಾಣಿಗೆ. ನಂತರ ಈ ಬಾಯಿ ಹುಣ್ಣು ಕಾಲುಬಾಯಿ ಜ್ವರದ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ಬಾಯಿ ಹುಣ್ಣು, ಕಾಲು ಗೊರಸು ಹುಣ್ಣು ಮತ್ತು ಕೆಚ್ಚಲು ತೊಟ್ಟುಗಳು ಹುಣ್ಣಾಗುತ್ತೆ, ಇದು ಪ್ರಮುಖ ಲಕ್ಷಣ ಆಗಿರ್ತದೆ. ಈ ಬಾಯಿ ಹುಣ್ಣು ಹೇಗಿರ್ತದೆ ಅಂತಂದರೆ, ಮೊದಲನೇದಾಗಿ ನಿಮಗೆ ಇವು ಬಾಯಿ ನಾಲ್ಗೆ ಇದೆಲ್ಲ ನೀರು ಗುಳ್ಳೆಗಳ ಥರ ಒಂದು ಚಿಕ್ಕ ಚಿಕ್ಕ ಗುಳ್ಳೆಗಳು ಅದಾಗಿ ಅದ ನಂತರ ಅದು ಒಡೆದು ನಿಮಗೆ ಗಾಯದ ರೀತಿಯಲ್ಲಿ ನಿಮಗೆ ಕಾಣಿಸ್ಕೊಳುತ್ತೆ. ಬಾಯಿ ನಾಲ್ಗೆ ಎಲ್ಲ ಗಾಯದ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಆ ನಾಲ್ಗೆ ಮೇಲಿರತಕ್ಕಂಥ ಒಂದು ಏನು ಪೊರೆ ಇದೆ ಅದು ಎದ್ದು ನಿಮಗೆ ತೊಳೆಯೋಕ್ಕೆ ಏನಾದರೂ ನೀವು ಅದು ಹೋದರೆ ಅದು ಕಿತ್ತು ಬರೋ ಥರ ಕಂಡುಬರುತ್ತೆ, ಇದು ಪ್ರಮುಖ ಲಕ್ಷಣ ಆಗಿರ್ತದೆ. ಹಾಗೆ ಕಾಲು ಗೊರಸು, ಈ ಕಾಲಿನ ಚರ್ಮ ಮತ್ತು ಗೊರಸು ಕೂಡುತ್ತಲ್ಲ ಆ ಜಾಗ, ಆ ಜಾಗದಲ್ಲಿ ಗುಳ್ಳೆಗಳ ಥರ ಫಸ್ಟು ಕಾಣಿಸ್ಕೊಂಡು ಅದು ಒಡೆದು ನಿಮಗೆ ಗಾಯದ ಥರ ನಿಮಗೆ ಕಾಣಿಸ್ಕೊಳುತ್ತೆ. ಮತ್ತು ಆ ಗೊರಸು ಕೂಡ ನಿಮಗೆ ಓಪನ್ ಆಗಿರುತ್ತೆ, ಅಂದರೆ ಈ ಬಿರುಕು ಬಿಟ್ಟಿರೋ ರೀತಿ ನಿಮಗೆ ಕಾಣಿಸುತ್ತೆ. ಈಗ ಅದೇ ಥರ ಈ ಕೆಚ್ಚಲಲ್ಲೂ ಕೂಡ ಇದೇ ಥರನೇ ಆಗ್ತದೆ, ಅಂದರೆ ಗುಳ್ಳೆಗಳ ಥರ ಆಗಿ ಅದು ಓಪನ್ ಆಗಿ ಅದು ಗಾಯಗಳಾಗಿ ಮತ್ತು ಅದರ ಚರ್ಮ ಕೂಡ ಸುಲಿದು ಬರೋ ಥರ, ಅಂದರೆ ಕೆಚ್ಚಲಿನ ತೊಟ್ಟು ಚರ್ಮ ಸುಲಿದು ಬರೋ ಥರ ನಿಮಗೆ ಕಾಣಿಸುತ್ತೆ. ಅದು ಈ ಬಾಯಿ ಹುಣ್ಣು ಆಗಿರೋ ಕಾರಣ ಅತಿಯಾಗಿ ಜೆಲ್ ಸುರಿಸ್ತಾ ಇರ್ತದೆ, ನೊರೆಯಿಂದ ಸೇರಿರ್ತಕ್ಕಂಥ ಜೆಲ್ಲು, ಅದು ಜೆಲ್ಲು ದಾರದ ರೀತಿಯಲ್ಲಿ ಬಾಯಿಯಿಂದ ನೆಲದವರೆಗೂ ಇರ್ತದೆ, ಮತ್ತು ಬಾಯಿನ ಚಪ್ಪರಿಸ್ತಾ ಇರುತ್ತೆ ಆ ಹಸು, ಅಂದರೆ ರೋಗಗ್ರಸ್ತ ಪ್ರಾಣಿ. ಚಪ್ಪರಿಸೋದೇನಕ್ಕೆ ಅಂದರೆ ಆ ಬಾಯಿಯಲ್ಲಿ ಹುಣ್ಣಾಗಿರೋದ್ರಿಂದ ಹುರಿ ಆ ಊತ ಅದನ್ನು ತಡೆಯೋಕ್ಕಾಗದೆ ಅದು ಚಪ್ಪರಿಸ್ತಾ ಇರುತ್ತೆ. ಚಪ್ಪರಿಸೋದ್ರಿಂದ ಆ ಜೆಲ್ಲು ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ತಂಪನ್ನು ಕೊಡುತ್ತೆ, ಮತ್ತು ಗಾಳಿಯನ್ನ ಹೊರಗಡೆಯಿಂದ ಅಂದರೆ ಬಾಯಿ ತೆಗೆದು ಗಾಳಿನ ಎಳಿತಾ ಇರ್ತದೆ. ಮತ್ತು ಈ ಒಂದು ಬಾಯೆಲ್ಲ ಗಾಯ ಎಲ್ಲ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಥರದ ಮೇವು ತಿನ್ನೋದಕ್ಕೆ ಆಗಲಿ ತಿಂಡಿ ತಿನ್ನೋದಕ್ಕೆ ಆಗಲಿ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗಿರ್ತದೆ. ಇವು ಎಲ್ಲ ಪ್ರಮುಖ ಲಕ್ಷಣಗಳಿರ್ತದೆ. ಈ ಒಂದು ಕಾಯಿಲೆಯಲ್ಲಿ ಎಲ್ಲ ಲಕ್ಷಣಗಳು ಕೂಡ ಇರಬೇಕು ಅಂತ ಏನಿಲ್ಲ, ಕೆಲವೊಂದು ಇರ್ತದೆ ಕೆಲವೊಂದು ಇರೋದಿಲ್ಲ. ಮುಖ್ಯವಾಗಿ ಬಾಯಿ ಹುಣ್ಣು, ಕಾಲು ಹುಣ್ಣು ಇದಂತೂ ಇದ್ದೇ ಇರ್ತದೆ. ಬಾಯಿ ಆದರೂ ಇರ್ಬೋದು, ಕಾಲು ಇಲ್ಲದೆ ಇರ್ಬೋದು, ಕಾಲು ಮಾತ್ರ ಇರ್ಬೋದು, ಬಾಯಿ ಇಲ್ಲದೆ ಇರ್ಬೋದು, ನೀರು ಬೊಬ್ಬೆಯ ಲಕ್ಷಣಗಳು ಕಂಡು ಬರುತ್ತೆ. ಹೌದು ಹೌದು. ಇವಾಗ ಜ್ವರ ಬಂದು ನಂತರ ಒಂದೆರಡು ದಿನ ಬಿಟ್ಟು ನೀರು ಬೊಬ್ಬೆ ಈ ಥರ ಆಗೋದು ಆ ಥರ ಏನಾರು ಇರುತ್ತಾ, ಇಲ್ಲ ಜ್ವರದ ಜೊತೆಗೇನೆ ಈ ಬೇರೆ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾವೆ? ಅದು ಒಟ್ಟಿಗೆನೂ ಕಾಣಿಸ್ಕೋಬೋದು. ಒಂದು ದಿನ ಫಸ್ಟ್ ಮೊದಲೇ ದಿನ ನಿಮಗೆ ಜ್ವರ ಕಾಣಿಸ್ಕೊಂಡು ಎರಡನೇ ದಿನಕ್ಕೂ ಕಾಣಿಸ್ಕೋಬೋದು, ಇಲ್ಲ ಎರಡು ಒಟ್ಟೊಟ್ಟಿಗೆನೆ ಕಾಣಿಸ್ಕೋಬೋದು. ಎರಡು ಪ್ರಾಥಮಿಕ ಹಂತದಲ್ಲೇ ಈ ರೋಗ ಲಕ್ಷಣವನ್ನು ರೈತರು ಗೊತ್ತು ಮಾಡ್ಕೊಳ್ಳೋದು ಹೇಗೆ, ಅದು ಜ್ವರ ಬಂದಿದೆ ಹಸುಗೆ ಅಂತ ತಕ್ಷಣ ಅವ್ರು ಗೊತ್ತು ಮಾಡಿಕೊಂಡ್ರೆ ಬೇರೆ ಎಲ್ಲ ಪರಿಣಾಮಗಳನ್ನು ಆದಷ್ಟು ತಡೆಗಟ್ಟಬಹುದು, ಅದನ್ನು ಹೇಗೆ ರೈತರು ಪ್ರಾಥಮಿಕ ಹಂತದಲ್ಲೇ ಸ್ವಲ್ಪ ಗೊತ್ತು ಮಾಡ್ಕೊಳ್ಳುವಂಥ ಚಿಹ್ನೆಗಳು ಯಾವುದಿವೆ? ಹೌದು, ಈಗ ಪ್ರಾಥಮಿಕವಾಗಿ ಏನಂತಂದರೆ ಈ ಜ್ವರ ಬಂದ ತಕ್ಷಣ ಅದು ಕಾಲುಬಾಯಿ ಜ್ವರನೇ ಆಗಿರೋದಿಲ್ಲ, ಅದನ್ನು ನೀವು ಗಮನಿಸಬೇಕಾಗ್ತದೆ. ಜ್ವರ ಬಂದ ತಕ್ಷಣ ಮೊದಲನೇದಾಗಿ ನಿಮಗೆ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರನ್ನ ಸಂಪರ್ಕ ಮಾಡೋದು ಅತಿ ಮುಖ್ಯವಾದದ್ದು. ಇದು ನೀವು ಜ್ವರ ಬಂದಿದೆ ಅಂದ ತಕ್ಷಣ ನಿಮಗೆ ಕಾಲುಬಾಯಿ ಜ್ವರ ಅನ್ನೋ ಒಂದು ಕಲ್ಪನೆಗೆ ನೀವು ಹೋಗೋದು ಬೇಡ. ನಿಮಗೆ ಅಷ್ಟು ತಿಳುವಳಿಕೆ ಇಲ್ಲ ಅಥವಾ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾವುದಕ್ಕೂ ನೀವು ಪಶುವೈದ್ಯರನ್ನು ಭೇಟಿ ಮಾಡಿ ಅವರು ಬಂದು ಆ ಏನು ಲಕ್ಷಣಗಳನ್ನು ನೋಡಿ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ನೀಡ್ತಾಳೆ, ಅದಕ್ಕೆ ಸೂಕ್ತ ಚಿಕಿತ್ಸೆ ಕೂಡ ನೀಡ್ತಾರೆ. ನೀವಾಗಿ ನೀವೇ ನೀವೇ ಅದನ್ನು ಒಂದು ಡಿಸೈಡ್ ಮಾಡಿ ಮತ್ತೆ ಏನೋ ಒಂದು ನಿಮ್ಮ ಮನೆಯಲ್ಲಿ ಚಿಕಿತ್ಸೆನೋ ಇನ್ನೊಂದು ಸ್ವಯಂ ಚಿಕಿತ್ಸೆ ಅದೆಲ್ಲ ಮಾಡೋದು ತಪ್ಪಾಗುತ್ತೆ. ಸೊ ಯಾಕಂದರೆ ಈ ಅನೇಕ ರೋಗಗಳಲ್ಲಿ ಕೂಡ ಜ್ವರ ಅನ್ನೋದು ತುಂಬ ಕಾಮನ್ ಆಗಿ ಇರುತ್ತೆ, ಹಾಗಾಗಿ ಇದನ್ನು ಅಂದರೆ ಕನ್ಫ್ಯೂಸ್ ಎಲ್ಲ ಮಾಡ್ಕೊಳೋದು ಬೇಕಾಗಿದ್ದಿಲ್ಲ. ಈ ಕಾಲುಬಾಯಿ ಜ್ವರದಲ್ಲಿ ಮಾತ್ರ ಬಾಯಿ ಹುಣ್ಣು ಅಥವಾ ಕಾಲು ಗೊರಸು ಹುಣ್ಣು ಅಥವಾ ಕೆಚ್ಚಲು ಇದು ಯಾವುದಾದ್ರೂ ಒಂದು ಪ್ರಮುಖ ಲಕ್ಷಣ ಇದ್ದೇ ಇರ್ತದೆ. ಅದು ಮೊದಲೇ ದಿನನಾದರೂ ಬರ್ಬೋದು, ಮೊದಲೇ ದಿನ ಜ್ವರ ಬಂದು ಎರಡನೇ ಮೂರನೇ ದಿನನಾದರೂ ಬರ್ಬೋದು. ರೈತರು ಕೇವಲ ಯಾವುದೋ ಒಂದೆರಡು ಜಾನುವಾರುಗಳನ್ನು ಮಾತ್ರ ಸಾಕಿರೋದಲ್ಲ, ರೈತ ಅಂದಮೇಲೆ ಅವ್ರ ಮನೆಯಲ್ಲಿ ನಾಲ್ಕಾರು ದನಗಳು ಕುರಿಗಳು ಇವೆಲ್ಲ ಇದ್ದೇ ಇರುತ್ತೆ. ಯಾವುದೋ ಒಂದು ಪ್ರಾಣಿನಲ್ಲಿ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತ ತಕ್ಷಣ ಇದು ಮೊದಲೇ ಹೇಳಿದ್ರೆ ಇದು ಸಾಂಕ್ರಾಮಿಕ ಅಂತ ಹೇಳಿ. ಹೌದು ಹೌದು. ಅದಕ್ಕೆ ಸಾಂಕ್ರಾಮಿಕವನ್ನು ಹರಡೋದನ್ನು ತಡೆಗಟ್ಟಬೇಕು ಅಂದರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ರೈತರು ಅನುಸರಿಸಬೇಕಾಗ್ತದೆ? ಈಗ ಮೊದಲನೇದಾಗಿ ಈ ರೋಗ ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ರೋಗ ನೇರವಾಗಿ ಕೂಡ ಹರಡುತ್ತೆ ಮತ್ತು ಪರೋಕ್ಷವಾಗಿ ಕೂಡ ಹರಡುತ್ತೆ. ನೇರ ಅಂತಂದರೆ ಈ ರೋಗಗ್ರಸ್ತ ಪ್ರಾಣಿ ಏನಿರ್ತದೆ ಅದರ ಜೊತೆ ಬೇರೆ ಪ್ರಾಣಿಗಳು, ಹಸು, ದನ, ಎಮ್ಮೆ, ಕುರಿ, ಹಂದಿ, ಮೇಕೆ ಇದೆಲ್ಲ ಹೇಳಿದ್ನಲ್ಲ, ಅದು ಯಾವುದೇನ ನೀವು ರೋಗಗ್ರಸ್ತ ಪ್ರಾಣಿ ಜೊತೆ ಬಿಟ್ಟರೆ ಅದು ನೇರವಾಗಿಯೇ ಆ ಒಂದು ಪ್ರಾಣಿಗೆ ಅಂದರೆ ಬೇರೆ ಎಲ್ಲ ಪ್ರಾಣಿಗಳಿಗೆ ಹರಡುವಂಥ ಸಮಸ್ಯೆ ಆಗುತ್ತೆ ನಿಮಗೆ. ಮತ್ತು ಪರೋಕ್ಷವಾಗಿ ಹೇಗಾಗುತ್ತೆ? ಪರೋಕ್ಷವಾಗಿ ಅಂತಂದರೆ ಆ ಒಂದು ರೋಗಗ್ರಸ್ತ ಪ್ರಾಣಿ ಅದು ನಾನು ಆಗಲೇ ಹೇಳಿದೆ ಜೆಲ್ ಸುರಿಸ್ತಾ ನಿಂತಿರುತ್ತೆ ಅಂತ. ಆ ಜೆಲ್ ಸುರಿಸ್ತಾ ನಿಂತಿರಬೇಕಾದ್ರೆ ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅದ್ರ ಮುಖಾಂತರ ಬಂದಂಥ ಗಾಳಿ, ಗಾಳಿಯಲ್ಲಿ ಜೆಲ್ಲಿನ ಕಣಗಳು ಅದನ್ನು ಎತ್ಕೊಂಡು ಹೋಗುತ್ತೆ. ಸೊ ಆ ಒಂದು ಎತ್ಕೊಂಡು ಹೋದಂಥ ಗಾಳಿ ಬೇರೆ ಇನ್ನೊಂದು ಯಾವುದೋ ಒಂದು ಪ್ರಾಣಿ ಆ ಒಂದು ಗಾಳಿನ ಉಸಿರಾಟದ ಮುಖಾಂತರ ತಗೊಂಡಾಗ ಅಥವಾ ಅದು ಕಣ್ಣಿಗೆ ಬಿದ್ದಾಗ ಅದರ ಬಾಯಿಗೆ ಮುಖಾಂತರ ದೇಹವನ್ನು ಸೇರೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಗಾಳಿ ಮುಖಾಂತರ ಹರಡು. ಇನ್ನು ಆಹಾರ, ನೀರು ಇದ್ರ ಮುಖಾಂತರ ಕೂಡ ಹುಲ್ಲು ಒಂದು ಅದೇ ರೋಗಗ್ರಸ್ತ ಪ್ರಾಣಿಗೆ ಹಾಕಿರ್ತೀರ ಅದು ತಿನ್ನೋದಿಲ್ಲ, ಅದನ್ನು ಉಳಿತು ಅಂತ ಹೇಳ್ತೀರಾ, ವೇಸ್ಟ್ ಆಗೋದು ಮಾಡೋದು ಬೇಡ ಅಂತೇಳಿ ಅದನ್ನೇ ತೊಗೊಂಡೋಗಿ ಇನ್ನೊಂದಕ್ಕೆ ಹಾಕ್ತೀರ. ಸೊ ಹಾಗಾಗಿ ಅದರಿಂದ ಕೂಡ ನಿಮಗೆ ರೋಗ ಹರಡುತ್ತೆ. ಅದೇ ಥರ ನೀರು ಕೂಡ ನೀವು ಬೇರೆದಕ್ಕೆ ಕೊಡೋದ್ರಿಂದ ಹರಡುತ್ತೆ. ಇದೆಲ್ಲದರ ಜೊತೆಗೆ ನಾವು ಕೂಡ ಅಂದರೆ ಯಾರು ರೈತರು ಅದನ್ನು ನೋಡ್ಕೋತಿರ್ತಾರೆ, ಪಾಲನೆ ಮಾಡ್ತಾ ಇರ್ತಾರೆ, ಅವರಿಂದನೂ ಕೂಡ ಈಗ ಅಲ್ಲೆಲ್ಲ ನೀವು ಹೋಗಿರ್ತೀರ ಅದನ್ನು ಸ್ವಚ್ಛಗೊಳಿಸೋದಿರುತ್ತೆ, ಅದಕ್ಕೆ ಆಹಾರ ಕೊಡೋದಿರುತ್ತೆ, ಆ ಒಂದು ಕಾರ್ಯದಲ್ಲಿ ನೀವು ಹೋಗಿರ್ತೀರ, ಅದೇ ಕೈಯಿಂದ ಬೇರೆ ಪ್ರಾಣಿಗಳಿಗೂ ಬಂದು ಮುಟ್ತೀರ, ಇನ್ನೊಂದು ಏನೇನೋ ಪಾಲನೆ ಮಾಡೋಂಥ ಏನೋ ಕೆಲಸಗಳಿರುತ್ತೆ ಅದನ್ನು ಮಾಡ್ತೀರ, ಅದರಿಂದ ನಿಮ್ಮ ಕೈಯಿಂದ ಕೂಡ ರೋಗಗ್ರಸ್ತ ಪ್ರಾಣಿಯ ಒಂದು ಜೆಲ್ಲಿನ ಒಂದೇ ಒಂದು ಹನಿ ನಿಮ್ಮ ಬಟ್ಟೆ ಮೇಲೆ ಬಿದ್ದಿದ್ದರೂ ಕೂಡ ಇನ್ನು ಬೇರೆ ದನಗಳ ಹತ್ರ ನೀವು ಹೋದಾಗ ಅದರಿಂದ ಕೂಡ ಅದು ಹರಡುತ್ತದೆ. ಹಾಗೆ ವಾಹನಗಳು, ನಿಮ್ಮ ಮನೆ ಹತ್ರ ಏನೋ ವಾಹನ ನಿಂತಿತ್ತು, ಅದೇ ವಾಹನಕ್ಕೆ ನೀವು ರೋಗಗ್ರಸ್ತವಾದಂಥ ಹಸುವನ್ನು ನೀವು ಕಟ್ಟಿದ್ರಿ, ಅಲ್ಲಿ ಆ ಜೆಲ್ಲೆಲ್ಲ ಅದಕ್ಕೆ ಹಂಡ್ಕೊಳ್ಳುತ್ತೆ ಆ ವೆಹಿಕಲಿಂದ, ಆಲ್ಲೂ ಇನ್ನೊಂದು ಎಲ್ಲೋ ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಬೇಕಿರೋ ಹೋಗ್ಬೋದು. ಅದು ಹೋಗೋ ದಾರಿಲಿ ಕೂಡ ಅದು ಹರಡ್ಕೊಂಡು ಹೋಗುತ್ತೆ. ಯಾವುದೇ ಒಂದು ಮೂವಿಂಗ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ಅದ್ರ ಮುಖಾಂತರ ಕೂಡ ಅದು ಹರಡ್ಬೋದು. ಜೊತೆಗೆ ಇದು 40 ಕಿಲೋಮೀಟ್ರ್ ಅಂದರೆ ಒಂದು ರೋಗಗ್ರಸ್ತ ಪ್ರಾಣಿ ಅಂದರೆ ಒಂದು ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಿ, ರೋಗ ಇರುವಂಥದ್ದು ಒಂದು ವೈರಸ್ ಕಂಡು ಬಂದಂಥ ಜಾಗದಿಂದ 40 ಕಿಲೋಮೀಟ್ರ್ ಅದರ ಆಚೆಗೂ ಕೂಡ ಹರಡುವಂಥ ಶಕ್ತಿ ಇರುವಂತ ವೈರಸ್ ಇದು ಆಗಿರ್ತದೆ. ಅಂದ್ರೆ ಹೇಗೆ ಹರಡೋದು? ಗಾಳಿಯಿಂದಲೇ ತೇಲ್ಕೊಂಡು ಹೋಗುತ್ತೆ 40 ಕಿಲೋಮೀಟರ್ ದೂರ? ಹೌದು, ಗಾಳಿನಲ್ಲೇನೆ 40 ಕಿಲೋಮೀಟರ್ ಹೋಗುವಂತ ಶಕ್ತಿ ಈ ಒಂದು ವೈರಾಣುಗೆ ಇದೆ. ಅಂದ್ರೆ ಇವಾಗ ಒಂದು ವೈರಾಣುಗೆ ಒಂದು ನಿಗದಿತವಾದಂತ ಒಂದು ಜೀವಿತಾವಧಿ ಅಂತ ಇರ್ತದೆ, ಅದು ಇಷ್ಟು ಗಂಟೆಗಳ ಕಾಲ ಮಾತ್ರ ಜೀವಿಸಿರುತ್ತೆ. ಅದಾದ ನಂತರ ಅದು ಸೂಕ್ತ ವಾತಾವರಣ ಅಂದ್ರೆ ಯಾವ್ದಾದ್ರು ಒಂದು ಶರೀರ ಬೇಕು, ಅದು ಬೆಳಿಬೇಕಂತ ಹೇಳಿದ್ರೆ, ಹೌದು, ಅದು ಹೊರಗಡೆ ಬಂದ ತಕ್ಷಣ ಬೇರೆ ವಾತಾವರಣಕ್ಕೆ ಬಂದ ತಕ್ಷಣ ಅದಕ್ಕೆ ಈ ಒಂದು ಜೀವಿತಾವಧಿಯಲ್ಲಿ ಅದು ಕೊನೆಗೊಳ್ಳುತ್ತೆ ಅಂತ ಹೇಳಿ. ಈ ವೈರಾಣುಗೆ ಏನು ಜೀವಿತಾವಧಿ ಇರುತ್ತೆ, ಎಷ್ಟು ಗಂಟೆಗಳ ಕಾಲ ಆ ಒಂದು ರೋಗಗ್ರಸ್ತ ಪ್ರಾಣಿಯನ್ನ ಇವರು ಬೇರ್ಪಡಿಸಿ ಇಡಬೇಕಾಗುತ್ತೆ? ಈ ಒಂದು ವೈರಾಣು ಏನಿದೆ ಇದು ನಿಮಗೆ ಇಷ್ಟು ಗಂಟೆ ಅನ್ನೋದಕ್ಕಿಂತ ಯಾವ ವಾತಾವರಣದಲ್ಲಿ ಅದೇ ಅದಕ್ಕೆ ತಕ್ಕಾದಂಥ ವಾತಾವರಣದಲ್ಲಿ ಅದು ಎಷ್ಟು ವರ್ಷಗಳು ಕೂಡ ಬದುಕಿರುತ್ತೆ. ಇದು ಸಾಮಾನ್ಯವಾಗಿ 56 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಉಷ್ಣತೆ ಇದ್ದರೆ ಮಾತ್ರ ಇದು ಸಾಯ್ತದೆ. ಟ್ರೀಟ್ಮೆಂಟ್ ಏನು, ಈಗ ರೋಗ ಬಂದಾಗಿದೆ ಒಂದು ಪ್ರಾಣಿಗೆ, ಸೊ ನಂತರ ಅದನ್ನು ಏನು ಮಾಡಬೇಕು? ಇದರಲ್ಲಿ ಎರಡು ಪ್ರಮುಖವಾದಂಥದ್ದಿದೆ, ಒಂದು ಪಶುವೈದ್ಯರಿಂದ ಚಿಕಿತ್ಸೆ, ಇನ್ನೊಂದು ರೈತನಿಂದ ಆರೈಕೆ. ಈ ಎರಡಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಒಂದು ರೋಗ ಬಂತಂದರೆ ಮೊದಲೇ ಮಾಡಬೇಕಾಗಿರೋ ಕೆಲಸ, ನಿಮಗೆ ಅದು ಕಾಲುಬಾಯಿ ಜ್ವರ ಅಂತ ಗೊತ್ತಾಗಲಿ ಅಥವಾ ನಿಮಗೆ ಅದರ ಬಗ್ಗೆ ಏನಾದರೂ ಸಂದೇಹ ಇದ್ದರೂ ಕೂಡ ಮೊದಲನೇದಾಗಿ ನೀವು ಪಶುವೈದ್ಯ ಅಂದರೆ ಹತ್ತಿರದ ಪಶುವೈದ್ಯರನ್ನು ನೀವು ಕಾಣಬೇಕಾಗ್ತದೆ. ಅವರು ಬಂದು ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಅದನ್ನೆಲ್ಲ ಅವರು ಮಾಡ್ತಾರೆ. ಇದೇ ಕಾಲುಬಾಯಿ ಜ್ವರ 3 ದಿನದಿಂದ 7 ದಿನದವರೆಗೆ ನೀವು ಚಿಕಿತ್ಸೆನ ಕೊಡಿಸಿದರೆ ಗುಣಮುಖ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಪ್ರಪಂಚದಾದ್ಯಂತ ಯಾವುದೇ ವೈರಸ್ಗೂ ಕೂಡ ನಿರ್ದಿಷ್ಟವಾದ ಚಿಕಿತ್ಸೆ ಅನ್ನೋದಿಲ್ಲ. ಹಾಗಾದರೆ ನಾವೇನು ಮಾಡ್ತೀವಿ ಅಂತಂದರೆ ಪಶುವೈದ್ಯರು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಗುಣಲಕ್ಷಣಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಕೊಡೋದು. ಈಗ ಜ್ವರ ಇದ್ದರೆ ಜ್ವರಕ್ಕೆ ಚಿಕಿತ್ಸೆ, ಗಾಯಗಳಾಗಿರುತ್ತೆ ಅದಕ್ಕೆ ಏನು ಬೇಕೋ ಆ ಚಿಕಿತ್ಸೆ, ಆ ಥರ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ನಾವು ಪಶುವೈದ್ಯರು ಮಾಡ್ತಾರೆ. ನೀವು ಅದ್ರ ಬಗ್ಗೆ ಹೆಚ್ಚಿನಾಗಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪಾತ್ರ ಎಲ್ಲಿ ಅಂತಂದರೆ ಆರೈಕೆ, ಈ ಒಂದು ರೋಗಗ್ರಸ್ತ ಪ್ರಾಣಿನ ಹೇಗೆ ಆರೈಕೆ ಮಾಡಬೇಕು ಅನ್ನೋದು ಪಶುವೈದ್ಯರ ಚಿಕಿತ್ಸೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇದು ಆಗಿರ್ತದೆ. ಅದರಲ್ಲೂ ಈ ಒಂದು ಪ್ರಮುಖವಾಗಿ ಈ ಒಂದು ಕಾಯಿಲೆಯಲ್ಲಿ ಆರೈಕೆ ಅತ್ಯವಶ್ಯಕವಾಗಿರ್ತದೆ. ಮೊದಲೇದು ಒಂದು ಪ್ರಾಣಿಗೆ ರೋಗ ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಅದನ್ನು ನಿಮ್ಮ ಬೇರೆ ಪ್ರಾಣಿಗಳಿಂದ ರೋಗವಾಗಿ ಬಂದಿರತಕ್ಕಂಥ ಪ್ರಾಣಿನ ಸಾಧ್ಯವಾದಷ್ಟು ದೂರ, ಅಂದರೆ ಸಾಧ್ಯವಾದಷ್ಟು ದೂರ ಅಂತಂದರೆ ತುಂಬ ಊರಿಂದ ಊರಿಂದ ಇನ್ನೊಂದು ಊರಿಗೆ ಆಗಲಿ ಅಥವಾ ಯಾವುದೋ ಬೇರೆ ಪ್ರಾಣಿಗಳಿರೋ ಜಾಗಕ್ಕಾಗಲಿ ಆ ಥರ ಬೇರ್ಪಡಿಸೋದಲ್ಲ, ನಿಮ್ಮ ತೋಟದ ಮನೆ ಅದನ್ನು ಸ್ಥಳಾಂತರಿಸಬೇಕಾಗುತ್ತೆ. ಸ್ಥಳಾಂತರ ಮಾಡೋದು ಅಂತಂದರೆ ಈ ಊರ ಮಧ್ಯೆ ಎಲ್ಲ ಹಸುನ ಹೊಡ್ಕೊಂಡು ಹೋಗೋದಲ್ಲ, ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ ತುಂಬ ಶಕ್ತಿಯುಳ್ಳ ಅಂಥ ವೈರಸ್ ಇದು ಬೇಗ ಹರಡ್ತದೆ. ಊರು ತುಂಬ ನಿಮಗೆ ಹೋಗಬೇಕಾದ್ರೆ ಆ ಜೆಲ್ಲು ಸುರಿಸ್ಕೊಂಡು ಹೋಗ್ತಾ ಅಂದರೆ ಗಾಳಿ ಮುಖಾಂತರ ಪ್ರತಿಯೊಂದು ಹಸುಗೂ ರೋಗನ ಹರಡೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಥರದ್ದೆಲ್ಲ ತಪ್ಪು ದಾರಿನ ನೀವು ಇದು ಮಾಡಬಾರ್ದಾಗುತ್ತೆ. ಸಾಧ್ಯವಾದಷ್ಟು ಬೇರೆ ಯಾವುದೇ ಪ್ರಾಣಿಗಳು ಇಲ್ಲದೆ ಇರೋಂಥ ಜಾಗದಲ್ಲಿ ಸ್ಥಳಾಂತರ ಬಿಡೋದು ಮೊದಲೇ ಕೆಲಸ ಆಗಿರುತ್ತೆ. ನಂತರ ಅದನ್ನು ಸ್ವಚ್ಛಗೊಳಿಸೋದು, ಒಂದು ದಿನಕ್ಕೆ 4-5 ಬಾರಿ ಅದು ಹಸುನ ಸ್ವಚ್ಛ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಬಾಯಿಯೆಲ್ಲ ಗಾಯ ಆಗಿರ್ತದೆ, ಕಾಲು ಗಾಯ ಆಗಿರ್ತದೆ. ಅದು ಅದನ್ನು ನೀವು ಸ್ವಚ್ಛ ಮಾಡೋದ್ರಿಂದ ಆ ವೈರಾಣುನ ಒಂದು ಪ್ರಮಾಣನ ಬಾಯಿಯಲ್ಲಿ ಕಾಲಲ್ಲಿ ಆ ಭಾಗದಲ್ಲಿ ಅದು ಕಡಿಮೆ ಆಗುತ್ತೆ, ಮತ್ತು ಆ ಗಾಯ ಆಗಿರೋದನ್ನು ನೀವು ಸರಿಪಡಿಸ್ಬೋದು. ಏನು ಮಾಡಬೇಕು ಅಂತಂದರೆ ನಮ್ಮ ಪಶು ಆಸ್ಪತ್ರೆಗಳಲ್ಲಿ ಹೋಗಿ ನೀವು ಕೇಳಿದ್ರೆ ಒಂದು ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಅನ್ನೋದು ಒಂದು ಕ್ರಿಸ್ಟಲ್ಸ್, ಅಂದರೆ ಕಾಳುಗಳ ರೀತಿ ಒಂದು ಕೆಮಿಕಲ್ ಸಿಕ್ಕುತ್ತೆ. ಸೊ ಆ ಒಂದು ಇದನ್ನು ಡಾಕ್ಟರ್ ಕೇಳಿ ಪಡ್ಕೋಬೇಕಾಗುತ್ತೆ. ಅವರು ಅದನ್ನು 1% ಶೇಕಡ 1% ದ್ರಾವಣ ಅಂದರೆ ಮಿಶ್ರಣವನ್ನು ನೀವು ಮಾಡ್ಕೋಬೇಕಾಗುತ್ತೆ. ಆ ಒಂದು ಮಿಶ್ರಣದಲ್ಲಿ ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ರೈತರೆಲ್ಲ ನೋಡಿರ್ತೀರ, ಈ ಕಪ್ಪು ಕಾಳುಗಳ ಥರ ಇರುತ್ತೆ, ಅದನ್ನು ನೀವು ನೀರಿಗೆ ಹಾಕಿದ್ರೆ ಈ ಗುಲಾಬಿ ಬಣ್ಣಕ್ಕೆ ಬರುತ್ತೆ. ಆ ಒಂದು ದ್ರಾವಣದಲ್ಲಿ ಬಾಯಿನ ದಿನಕ್ಕೆ 4-5 ಬಾರಿ ಬಾಯಿನ ತೊಳಿಬೇಕಾಗುತ್ತೆ, ಮತ್ತು ಕಾಲನ್ನು ತೊಳಿಬೇಕಾಗುತ್ತೆ, ಆ ಕೆಚ್ಚಲನ್ನು ತೊಳಿಬೇಕಾಗ್ತದೆ. ಜೊತೆಗೆ 2% ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಈ ಕಾಪರ್ ಸಲ್ಫೇಟ್ ಅನ್ನೋದು ಕೂಡ ನಮ್ಮ ಆಸ್ಪತ್ರೆಗಳಲ್ಲಿ ನಿಮಗೆ ಲಭ್ಯ ಇರುತ್ತೆ. ಒಂದು ವೇಳೆ ನಿಮಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೂ ಮಾರುಕಟ್ಟೆ ಔಷಧಿಯಲ್ಲಿ ನಿಮಗೆ ಸಿಕ್ಕುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ಏನಂತಂದರೆ ನೀವು ಮಾಡೋದು ನೀವೇ ಹೋಗಿ ತೊಗೊಂಡು ಇವು ಯಾವುದು ಕೆಲಸಗಳನ್ನು ಮಾಡೋದು ದೊಡ್ಡ ತಪ್ಪು. ನೀವು ಏನು ಯಾವುದೇ ಥರ ಮೆಡಿಸಿನ್ ನೀವು ತೊಗೋಬೇಕಂತಂದರೆ ಹತ್ತಿರದ ಪಶುವೈದ್ಯರಿಂದ ನೀವು ಚೀಟಿ ಬರೆಸ್ಕೊಂಡೋಗಿ ಅವ್ರ ಹತ್ರ ಮೆಡಿಕಲಲ್ಲಿ ನೀವು ತೊಗೊಂಡು ಇಲ್ಲ ಅಥವಾ ಹಾಸ್ಪಿಟ್ಲಲ್ಲಿ ಸಿಕ್ಕರೆ ಅಲ್ಲಿದ್ದೇ ತೊಗೊಂಡು ಅವರಿಂದ ಕೇಳಿಕೊಂಡು ಸಲಹೆ ತೊಗೊಂಡು ಹೇಗೆ ತೊಗೋಬೇಕು ಹೇಗೆ ಮಾಡಬೇಕು ಅನ್ನೋದು ಕೇಳಿಕೊಂಡು ಅದೇ ರೀತಿ ನೀವು ಅನುಸರಿಸಬೇಕಾಗುತ್ತೆ. ಹೌದು ಡಾಕ್ಟರ್ ಸಂತೋಷ್ ಅವರು, ಏನಂದ್ರೆ ನಮ್ಮ ರೈತರು ಕಳೆದ ಬಾರಿ ಜ್ವರ ಏನೋ ಬಂದಿರುತ್ತೆ, ಡಾಕ್ಟರ್ ಹತ್ರ ಚೀಟಿ ಬರೆಸ್ಕೊಂಡಿರ್ತಾರೆ, ಆ ಚೀಟಿ ಇರುತ್ತೆ, ಮತ್ತೊಂದ್ಸರಿ ಯಾರು ಡಾಕ್ಟರ್ ಹತ್ರ ದನ ಹೊಡ್ಕೊಂಡು ಹೋಗೋರು ಅಥವಾ ಡಾಕ್ಟರ್ ಕರೆಯೋರು ಅಂದ್ಬಿಟ್ಟು ಅದೇ ಚೀಟಿನ ಹೋಗಿ ಮೆಡಿಕಲ್ ಸ್ಟೋರ್ಗೆ ಕೇಳೋದು, ಇಲ್ಲ ಅಂತ ಹೇಳಿದ್ರೆ ಔಷಧಿ ಅಂಗಡಿಯವ್ರನ್ನೇ ಹೋಗ್ಬಿಟ್ಟು ನೋಡಪ್ಪ ಹಿಂಗೆ ಜ್ವರ ಇದೆ ಅದಕ್ಕೆ ಯಾವುದು ಅಂತ ಹೇಳೋದು, ಇಲ್ಲ ಅದಕ್ಕೆ ತಾವೇ ತಿಳಿದಂಥ ಒಂದು ಸ್ವಯಂ ಚಿಕಿತ್ಸೆ ಮಾಡೋದು, ಇದೆಲ್ಲ ಕೆಲವು ತಪ್ಪು ರೂಢಿಗಳು ರೈತರಲ್ಲಿದೆ. ಅದಕ್ಕೆ ಇವೆಲ್ಲ ನಿಮ್ಮ ಮಾತುಗಳು ಖಂಡಿತ ಖಂಡಿತ ಈ ಒಂದು ತಪ್ಪು ನಮ್ಮ ರೈತರು ತುಂಬಾ ಮಾಡ್ತಾರೆ. ಅಂದ್ರೆ ಏನಾಗಿದೆ ಅಂತಂದ್ರೆ ಜ್ವರ ಅಂದ ತಕ್ಷಣ ಎಲ್ಲಾ ಜ್ವರನು ಒಂದೇ ಆಗಿರೋದಿಲ್ಲ. ಯಾವುದೋ ಕಳೆದ ಬಾರಿ ಒಂದು ಜ್ವರ ಬಂದಿತ್ತು ಅಂದ್ರೆ ಮತ್ತೆ ಜ್ವರ ಬಂದಿದ್ರೆ ಅದು ಬೇರೆನೇ ಆಗಿರ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ತರದ ತಪ್ಪು ನೀವು ಮಾಡಬಾರ್ದು. ಅದು ಪ್ರಾಣಿಗಳಲ್ಲಾದ್ರೂ ಅಷ್ಟೇನೆ, ಮನುಷ್ಯರಲ್ಲಾದ್ರೂ ಕೂಡ ಅಷ್ಟೇ. ನೀವು ಏನ್ ಮಾಡ್ಬೇಕು, ಪ್ರತಿ ಬಾರಿ ಕೂಡ ಪಶುವೈದ್ಯರನ್ನ ಸಂಪರ್ಕ ಮಾಡಬೇಕು. ಅವರ ಹೇಳ್ದಂತೆ ಹಾಸ್ಪಿಟ್ಲ್ ಹತ್ರ ತೊಗೊಂಡು ಹೋಗೋದಾಗಿರ್ಬೋದು ಪ್ರಾಣಿಗಳನ್ನ, ಅಥವಾ ಅವರೇ ಬಂದು ಮನೆ ಹತ್ರ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕೊಡೋದಾಗಿರ್ಬೋದು, ಅದನ್ನು ಅವ್ರು ಮಾಡ್ತಾರೆ. ಅವ್ರು ಏನು ಹೇಳ್ತಾರೋ ಅದೇ ಥರನೇ ಮಾಡಬೇಕಾಗುತ್ತೆ. ನೀವೇ ಸ್ವಯಂ ಚಿಕಿತ್ಸೆ ಅಂತ ನೀವು ಅದೆಲ್ಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇದು ಸಾಕಷ್ಟು ರೈತರಲ್ಲಿದೆ. ಮತ್ತೆ ಮತ್ತೆ ನಾವು ಎಲ್ಲ ಒಂದು ಇದನ್ನೇ ನಾವು ಹೆಚ್ಚಿನದಾಗಿ ಹೇಳ್ತೀವಿ, ಅದು ತಪ್ಪನ್ನ ಮತ್ತೆ ಮತ್ತೆ ನೀವು ಯಾವುದೇ ರೈತರು ಮಾಡೋದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರದ ತಪ್ಪುಗಳನ್ನು ಮಾಡಬೇಡಿ. ಯಾವುದೇ ರೋಗಗಳು ಇದ್ದರೂ ಕೂಡ ಅದನ್ನು ಪಶುವೈದ್ಯರಿಂದ ನೀವು ಸಲಹೆ ತಗೊಂಡೇ ಮುಂದೆ ನೀವು ಚಿಕಿತ್ಸೆನ ಮಾಡಬೇಕಾಗುತ್ತೆ. ಆದರೆ ನಮ್ಮ ಕೆಲವೊಂದು ರೈತ ಬಾಂಧವರಲ್ಲಿ ಇನ್ನೂ ಕೂಡ ಏನು ಇವಾಗೆಲ್ಲ ಪಶು ಆಸ್ಪತ್ರೆಗಳು ಅಂತ ಇತ್ತೀಚೆಗೆ ಬಂದಿದ್ದಾವೆ, ಆದರೆ ನಮಗೆ ಪಾರಂಪರಿಕವಾಗಿ ನಮಗೆ ಕೆಲವು ಗಿಡಮೂಲಿಕೆಗಳ ಔಷಧಿಗಳನ್ನ ನಾವು ಅವತ್ತಿಂದನೂ ಕಂಡುಕೊಂಡಿದ್ದೀವಿ, ಅದು ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ, ಅದನ್ನೇ ಮಾಡೋಣ, ಸ್ವಲ್ಪ ದಿನ ಆ ಚಿಕಿತ್ಸೆಯನ್ನು ಕೊಡೋಣ, ಆ ರೀತಿಯಾದ ಪ್ರಯತ್ನಗಳನ್ನು ಕೂಡ ರೈತ ಬಾಂಧವರು ಮಾಡ್ತಾರೆ. ಪಾರಂಪರಿಕ ಕೆಲವು ಗಿಡಮೂಲಿಕೆ ಔಷಧಿ ಪದ್ಧತಿಗಳಿಂದ ಗುಣಮುಖ ಆಗುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಹೌದು, ಈಗ ಒಂದು ಈ ಕಾಲುಬಾಯಿ ಜ್ವರದ ಚಿಕಿತ್ಸೆಯಲ್ಲಿ ಕೂಡ ಈ ಥರ ನಮ್ಮ ರೈತರು ಮಾಡೋದನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಈಗ ನಮ್ಮ ಭಾಗದಲ್ಲಿ ಬಾಯಿಗೆ ಬಂದಿರೋ ಹುಣ್ಣಿಗೆ ಏನು ಮಾಡ್ತಾರೆ ಅಂತಂದರೆ ಬಾಳೆಹಣ್ಣು ತಿನ್ನಿಸೋದು, ಈ ಕೊತ್ತಂಬರಿ ಸೊಪ್ಪು ಅದನ್ನು ಬಾಯಿಗೆ ತಿನ್ನಿಸೋದು, ಇದು ನಿಮಗೆ ತಪ್ಪೇನಿಲ್ಲ, ಇದು ಮಾಡ್ಬೋದು. ಅದಕ್ಕೆ ವಿಧಾನ ಇದೆ, ಆ ಒಂದು ವಿಧಾನದಲ್ಲಿ ನೀವು ಮಾಡಬೇಕಾಗ್ತದೆ. ಬಾಳೆಹಣ್ಣು ಏನಾಗಿರಬೇಕು ಅಂದರೆ ನಿಮಗೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಆಗಿರಬೇಕು. ಅಂದ್ರೆ ಮೆದು ಇರುವಂತ ಹಣ್ಣಾಗಿರ್ಬೇಕು. ಆ ಹಣ್ಣು ತಿನ್ಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಬಾಯಿ ಹುಣ್ಣು, ಆ ಹುಣ್ಣಿನ ಮೇಲ್ಭಾಗದಲ್ಲಿ ಇದು ಕೂರುತ್ತೆ. ಅಂದ್ರೆ ನೀವು ತಿನ್ಸೋ ಬಾಳೆಹಣ್ಣಾಗಿರ್ಬೋದು, ಬೇರೆ ಏನು ಕರ್ಬೇವು ಸೊಪ್ಪು ಆ ತರದ್ದೆಲ್ಲ ಏನಾಗುತ್ತೆ, ಅದ್ ಮೇಲ್ಭಾಗದಲ್ಲಿ ಮೇಲ್ಪದರದಲ್ಲಿ ಅದು ಆ ಒಂದು ಅಂಶ ಕೂರುತ್ತೆ. ಆ ಅಂಶ ಆ ಮೇಲ್ಭಾಗದಲ್ಲಿ ಕೂತಾಗ ಏನಾಗುತ್ತೆ, ಅದಕ್ಕೆ ಹುರಿ ಅನ್ನೋದು ಸ್ವಲ್ಪ ಮಟ್ಟಿಗೆ, ಇದರಿಂದ ಗುಣ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಆ ತಾತ್ಕಾಲಿಕವಾಗಿ ಒಂದು ಹುರಿ ಅನ್ನೋದು ಅಥವಾ ಆ ನೋವು ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆ ಕಡಿಮೆ ಆಗೋದ್ರಿಂದ, ಆ ಉರಿ ಕಡಿಮೆ ಆಗೋದ್ರಿಂದ ಆ ಒಂದು ವೇಳೆಯಲ್ಲಿ ಒಂದಷ್ಟು ಸ್ವಲ್ಪ ಮೇವನ್ನ ತಿನ್ನುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಥರ ಈ ಬಾಳೆಹಣ್ಣು ಆಗಿರ್ಬೋದು, ಈ ಕರಿಬೇವು ಸೊಪ್ಪು ಆಗಿರ್ಬೋದು ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅದರಿಂದ ಸಂಪೂರ್ಣ ಯಾವುದೇ ಕಾರಣಕ್ಕೂ ಗುಣ ಅದರಿಂದ ಅಂತೂ ಆಗೋದಿಲ್ಲ. ಅದು ತಾತ್ಕಾಲಿಕವಾಗಿ ನಿಮಗೆ ಬರೀ ಆ ಒಂದು ವೇಳೆಗೆ ಮೇವು ತಿನ್ನೋದಕ್ಕೆ ಒಂದು ಸಹಾಯ ಮಾಡುತ್ತೆ, ಬಿಟ್ಟರೆ ಅದು ಯಾವುದೇ ಕಾರಣಕ್ಕೂ ಅದು ಈ ರೋಗನ ಗುಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಜೊತೆಗೆ ನೀವು ಇದೇ ಥರ ಇನ್ನೂ ನಾನು ಆಗಲೇ ಹೇಳಿದೆ ಹೇಗೆ ವಾಶ್ ಮಾಡಬೇಕು ಅಂತ, ಅಂದರೆ ನೀವು ಇದನ್ನೆಲ್ಲ ಮಾಡೋದಕ್ಕಿಂತ ನಮ್ಮಲ್ಲಿ ಗ್ಲಿಸರಿನ್ ಅಂತ ಒಂದು ದ್ರಾವಣ ಲಿಕ್ವಿಡ್ ಸಿಗುತ್ತೆ. ಸೊ ಆ ಗ್ಲಿಸರಿನ್ನ ನೀವು ಏನು ಮಾಡಬೇಕು ಅಂದರೆ ಬಾಯಿಗೆ ಅದನ್ನು ಹಚ್ಚಬೇಕು. ಬಾಯಿಗೆ ಅದನ್ನು ಹಚ್ಚೋದ್ರಿಂದ ಈಗಾಗಲೇ ಹೇಳಿದಂಗೆ ಆ ಒಂದು ಗಾಯದ ಮೇಲೆ ಅದು ಕೂತಾಗ ತಕ್ಕ ಮಟ್ಟಿಗೆ ಒಂದಷ್ಟು ನೋವನ್ನ ಕಡಿಮೆ ಮಾಡುತ್ತೆ, ಆ ಊರಿನ ಕಡಿಮೆ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದರೂ ಮೇವು ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇವೆಲ್ಲ ಹೊರತುಪಡಿಸಿ ನಮ್ಮ ಮಾರುಕಟ್ಟೆಯಲ್ಲಿ ಸಾಕಷ್ಟು ಔಷಧಿಗಳೇ ಸಿದ್ಧ, ಇವೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗಿರೋದು. ಈಗ ನಮ್ಮ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಆಗಿರ್ಬೋದು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಗಿರ್ಬೋದು, ಗ್ಲಿಸರಿನ್ ಆಗಿರ್ಬೋದು, ಇನ್ನೊಂದು ಇದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಮಿಶ್ರಣ ರೆಡಿ ಮಾಡಿಕೊಂಡು ಮಾಡ್ಬೋದು. ಅದೇ ಈಗ ನಮ್ಮ ಏನಿದೆ ನಮ್ಮ ರೈತರಿಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು, ನಾನು ಒಂದಷ್ಟು ಹಣ ನನ್ನಿಂದ ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ತಗೋತೀನಿ ಅನ್ನೋರು ಏನು ಮಾಡ್ಬೋದು ಅಂತ, ಮಾರ್ಕೆಟಲ್ಲಿ ನಿಮಗೆ ಸಿದ್ಧ ಔಷಧಿಗಳು ಸಿಕ್ಕುತ್ತೆ. ಆ ಔಷಧಿಗಳು ನಿಮಗೆ ಆಯಿಂಟ್ಮೆಂಟ್ ಆಗಿರ್ಬೋದು, ಪೌಡರ್ಸ್ ಆಗಿರ್ಬೋದು, ಸ್ಪ್ರೇಗಳು ಆಗಿರ್ಬೋದು, ಅವು ಕೂಡ ಲಭ್ಯ ಇದೆ. ಅದನ್ನು ಕೂಡ ನಾನು ಆಗಲೇ ಹೇಳಿದಾಗೆ ಪಶುವೈದ್ಯರನ್ನ ನೀವು ಭೇಟಿ ಮಾಡಿದ್ರೆ ಅವ್ರು ನಿಮಗೆ ಚೀಟಿ ಬರ್ಕೊಡ್ತಾರೆ, ಅದನ್ನು ತೊಗೊಂಡು ಮೆಡಿಕಲಲ್ಲಿ ನೀವು ತಗೊಂಬಂದ್ಬಿಟ್ಟು ಅದರ ಅವರು ಏನು ಡಾಕ್ಟರ್ ಏನು ಹೇಳಿರ್ತಾರೋ ಅದ್ರ ಪ್ರಕಾರ ನೀವು ಚಿಕಿತ್ಸೆನ ಮಾಡಬೇಕಾಗುತ್ತೆ. ಡಾಕ್ಟರ್ ಸಂತೋಷ್ ಅವರೇ, ಇವಾಗ ಜ್ವರ ಬಂದ್ಬಿಡುತ್ತೆ ಮತ್ತು ಬಾಯಲ್ಲಿ ಹುಣ್ಣಾಗ್ಬಿಡುತ್ತೆ, ಕೆಲವು ಸಂದರ್ಭಗಳಲ್ಲಿ ಈ ಹಸುಗಳಾಗ್ಬೋದು ಅಥವಾ ನಮ್ಮ ಎಲ್ಲ ಸಾಕುಪ್ರಾಣಿಗಳು ಮೇವು ತಿನ್ನೋದನ್ನು ನಿಲ್ಲಿಸಿಬಿಟ್ಟು ತುಂಬ ನಿತ್ರಾಣ ಆಗ್ಬಿಡ್ತವೆ. ಅಂಥ ಸಂದರ್ಭದಲ್ಲಿ ರೈತರು ಅವುಗಳಿಗೆ ಆಹಾರ ಕೊಡಬೇಕಾದ್ರೆ ಯಾವ ಸೂಕ್ತವಾದ ಆಹಾರಗಳನ್ನು ಕೊಡಬಹುದು ಮತ್ತು ಯಾವ ರೀತಿ ಕೊಡಬೇಕು? ಹೌದು, ಯಾವುದೇ ಥರದ ನೀವು ಆಹಾರ ಮೇವು ಹುಲ್ಲು ಅದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ, ಬಾಯಿಲಿ ಹಾಕಿದ್ರೆ ಚುಚ್ಚುತ್ತೆ ಅದು, ಯಾಕಂದರೆ ಬಾಯಿಯೆಲ್ಲ ಗಾಯ ಆಗಿರುತ್ತೆ, ಬಾಯಿ ಆಗಿರ್ಬೋದು ನಾಲ್ಗೆ ಆಗಿರ್ಬೋದು ಎಲ್ಲ ಗಾಯ ಆಗಿರುತ್ತೆ. ಆದ ಕಾರಣ ನಾನು ಆಗಲೇ ಹೇಳಿದಾಗೆ ಈ ಗ್ಲಿಸರಿನ್ನ ಬಾಯಿಗೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಉರಿ ಊತ ಕಡಿಮೆ ಆಗುತ್ತೆ, ಮತ್ತು ಬಾಳೆಹಣ್ಣು ಕೊಡೋದ್ರಿಂದ ನಿಮಗೆ ಸ್ವಲ್ಪ ನಾಲಿಗೆ ಮತ್ತು ಬಾಯಿಗೆ ಸ್ವಲ್ಪ ಉರಿ ಎಲ್ಲ ಕಡಿಮೆ ಆಗುತ್ತೆ ಅಂತ. ಈ ಥರದ ಕೊಟ್ಟು ನಂತರ ಯಾವ ಥರ ಮೇವು ಕೊಡ್ಬೋದು ಅಂದರೆ ಮೆದುವಾಗಿರ್ತಕ್ಕಂಥ ಹುಲ್ಲು, ಮೆದುವಾಗಿರೋದು ಅಂದರೆ ಈ ಎಳೆ ಹುಲ್ಲು ಅಂತ ಏನು ಹೇಳ್ತೀರಿ ಆ ಥರದ್ದು ಹುಲ್ಲನ್ನು ನೀವು ಕೊಡಬೇಕಾಗುತ್ತೆ. ತೀರಾ ಹೊಣುಲ್ಲು ಮತ್ತು ಗಟ್ಟಿಯಾದಂಥ ಈ ಕಡ್ಡಿ ಇರೋವಂಥ ಆ ಥರದ್ದನ್ನೆಲ್ಲ ನೀವು ಕೊಟ್ಟರೆ ಅದು ತಿನ್ನೋಕ್ಕೆ ಆಗೋದಿಲ್ಲ, ಒಳಗಡೆ ನಿಮ್ಮ ಬಾಯಿಯೆಲ್ಲ ಹಗದಾಗ ಚುಚ್ಚೋ ಕಾರಣ ಅದಕ್ಕೆ ನೋವಾಗುತ್ತೆ, ಅದು ತಿನ್ನೋದಕ್ಕೆ ಇಷ್ಟಪಡೋಲ್ಲ, ಎಲ್ಲ ಉಗಿತದೆ, ಇಲ್ಲಾಂದರೆ ಅದು ಮುಟ್ಟೋದೇ ಇಲ್ಲ. ಆ ಥರ ಮಾಡುತ್ತೆ. ನೀವು ಆ ಈ ಒಂದು ರೋಗದ ಸಂದರ್ಭದಲ್ಲಿ ಅಲ್ಲಿ ಹಸಿವಾಗಲಿ ಅದು ಮೇವಿನ ಕಡೆ ಗಮನ ಹರಿಸೋದು ತೀರಾ ಕಡಿಮೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇ ಅದಕ್ಕೆ ನಿಮ್ಮ ಕೈಯಿಂದನೇ ಬಾಯಿಗೆ ಈ ಮೆದುವಾಗಿರೋವಂಥ ಹುಲ್ಲು ಅಂದರೆ ಮೆದುವಾಗಿರೋವಂಥ ಹಸಿ ಹುಲ್ಲನ್ನು ಬಾಯಿಗೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ತಿನ್ನುತ್ತೆ. ಒಂದು ಅದರ ಜೊತೆಗೆ ಈ ತಿಂಡಿ ನೀವು ಅದನ್ನು ನೆನೆಸಿಟ್ಟು ಅದನ್ನು ಮೃದುವಾಗಿ ಇರೋ ಥರ ಮಾಡಿ ಬಾಯಿಗೆ ಕೊಟ್ಟರೆ ತಕ್ಕ ಮಟ್ಟಿಗೆ ಸ್ವಲ್ಪ ಅದನ್ನು ತಿಂತದೆ. ಜೊತೆಗೆ ರಾಗಿ ಅಂಬಲಿ, ಈ ರಾಗಿ ಅಂಬಲಿನ ನೀವು ಗೊಟ್ಟದಲ್ಲಿ ನೀವು ಕುಡಿಸ್ಬೇಕಾಗಿರ್ತದೆ. ಈ ರಾಗಿ ಅಂಬಲಿ ಕೂಡ ತೀರಾ ಅತಿ ಆದರೆ ಅಲ್ಲಿ ಹೊಟ್ಟೆ ಉಬ್ಬರ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ನೀವು ಅತಿಯಾಗಿ ಕೊಡಬಾರ್ದಾಗುತ್ತೆ. ಇದರ ಜೊತೆಗೆ ಒಂದು ಸ್ವಲ್ಪ ಹಸಿ ಹುಲ್ಲು, ಸ್ವಲ್ಪ ತಿಂಡಿ, ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ರಾಗಿ ಅಂಬಲಿಯನ್ನು ಕೊಡೋದ್ರಿಂದ ಯಾವುದೇ ಥರದ ತೊಂದರೆ ಏನಾಗೋದಿಲ್ಲ, ಅದಕ್ಕೆ ತಕ್ಕ ಮಟ್ಟಿಗೆ ಒಂದಷ್ಟು ಆಹಾರ ಸಿಕ್ಕುತ್ತೆ. ಆ ತೀರಾ ನಿಮಗೆ ಅತಿಯಾಗಿ ತಿನ್ನಬೇಕು ಅಂತ ಒಂದು ಅವಶ್ಯಕತೆ ಏನಿರೋದಿಲ್ಲ, ಆ ದಿನಗಳಲ್ಲಿ ಅದರ ಜೀವಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಅದಕ್ಕೆ ತಲುಪಿದರೆ ಸಾಕಾಗುತ್ತೆ. ಡಾಕ್ಟರ್ ಸಂತೋಷ್ ಅವರೇ, ಈಗ ಸಾಮಾನ್ಯವಾಗಿ ರೈತರು ಆರೈಕೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಆ ರೋಗ ಮನುಷ್ಯನ ಪ್ರವೇಶ ಮಾಡಬಾರ್ದು ಅಂದರೆ ಆರೈಕೆ ಮಾಡುವಂತಹ ಒಬ್ಬ ರೈತ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಆತ ವಹಿಸಬೇಕಾಗ್ತದೆ? ಹೌದು, ನೀವು ಮತ್ತೊಂದು ಪ್ರಮುಖ ಅಂಶ ನೀವು ಹೇಳಿದ್ರೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥ ಚಾನ್ಸಸ್ಸು ಅಂದರೆ ತೀರಾ ಕಡಿಮೆ ಇದೆ. ಅಕಸ್ಮಾತ್ ಹರಡಿದರೂ ಕೂಡ ಅದರ ಪ್ರಮಾಣ, ಅದರ ಒಂದು ತೀವ್ರತೆ ಕಡಿಮೆ ಇದೆ. ಆದರೆ ಕೆಲವೊಂದು ಕಡೆ ಈ ಸಮಸ್ಯೆ ಆಗಿರೋದನ್ನು ನಾವೇ ನೋಡಿದ್ದೀವಿ. ಏನಾಗ್ತದೆ ಅಂತಂದರೆ, ಈ ಒಂದು ನೀವು ರೋಗಗ್ರಸ್ತ ಪ್ರಾಣಿನ ಸ್ವಚ್ಛ ಮಾಡಬೇಕಾದ್ರೆ, ಬಾಯಿ ಅಥವಾ ಕಾಲು ಕೆಸಲು ಇದೆಲ್ಲ ತೊಳೆಯಬೇಕಾದ್ರೆ ಏನಾಗ್ತದೆ, ನಿಮ್ಮ ಕೈಯಲ್ಲಿ ಯಾವುದೇ ಥರದ ಗಾಯಗಳು ಅಥವಾ ಬಿರುಕು ಏನಾದರೂ ಇದ್ದರೆ, ಸೊ ಅಂಥ ಜಾಗಗಳಿಂದ ಈ ಒಂದು ವೈರಸ್ಸು ನಿಮ್ಮ ಬಾಡಿಗೆ ಅಥವಾ ನಿಮ್ಮ ದೇಹಕ್ಕೆ ಸೇರೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮುಂಜಾಗ್ರತೆ ಕ್ರಮವಾಗಿ ನೀವೇನು ಮಾಡಬೇಕಾಗ್ತದೆ, ಯಾವುದೇ ರೋಗಗ್ರಸ್ತ ಪ್ರಾಣಿ ಅಂದರೆ ಕಾಲುಬಾಯಿ ಜ್ವರ ಬಂದಿರತಕ್ಕಂಥ ಪ್ರಾಣಿನ ಸ್ವಚ್ಛಗೊಳಿಸಿದ ನಂತರ ನೀವು ಕೂಡ ಕಂಪ್ಲೀಟ್ ಅಂದರೆ ನಿಮ್ಮ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಎಲ್ಲನೂ ನೀಟಾಗಿ ತೊಳಿಬೇಕಾಗುತ್ತೆ. ನೀವೇನು ಬಟ್ಟೆ ಹಾಕ್ಕೊಂಡು ನೀವು ಅಲ್ಲಿ ಆರೈಕೆ ಮಾಡಿರ್ತೀರ, ಆ ಒಂದು ಬಟ್ಟೆ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಿಬಿಟ್ಟು ನೀವು ಸ್ನಾನ ಮಾಡಿ ಈ ಒಂದು ಹರಡುವಂಥ ಕಾಯಿಲೆಯನ್ನು ತಪ್ಪಿಸ್ಕೋಬಹುದು. ಆದರೆ ಅಯ್ಯೋ ಈ ಕಾಯಿಲೆ ಹರಡೋದೇ ಇಲ್ಲ, ಏನು ನಮಗೇನು ಆಗೋದೇ ಇಲ್ಲ ಅನ್ನೋ, ನಾವು ಅದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ಹೌದು, ಸಾಮಾನ್ಯವಾಗಿ ಈ ಕಾಲುಬಾಯಿ ಜ್ವರ ಇಂತಹದೇ ಋತುಮಾನಗಳಲ್ಲಿ ಅಂದರೆ ಕೆಲವು ಮನುಷ್ಯನಿಗೆ ಬರತಕ್ಕಂತಹ ಕೆಲವು ಈ ಫ್ಲೂಗಳೇನಿರುತ್ತೆ ಅವು ಕೆಲವು ವೈರಾಣುಗಳು ಇಂತಹ ಒಂದು ವಾತಾವರಣ ಸಿಕ್ಕಿದಾಗ ಹೆಚ್ಚು ಉಲ್ಬಣವಾಗುತ್ತೆ ಅನ್ನೋದು ಸಾಮಾನ್ಯವಾಗಿದೆ. ಅದೇ ರೀತಿಯಾಗಿ ಈ ಕಾಲುಬಾಯಿ ಜ್ವರಕ್ಕೂ ಕೂಡ ಇಂಥದೇ ಋತುಮಾನಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋತಕ್ಕಂಥದ್ದೇನಿದೆಯಾ? ಇಂಥ ಯಾವ ಋತುಮಾನಗಳಲ್ಲಿ ರೈತರು ಈ ಕಾಲುಬಾಯಿ ಜ್ವರದ ಬಗ್ಗೆ ಸ್ವಲ್ಪ ಹೆಚ್ಚಿನ ನಿಗಾವನ್ನು ವಹಿಸಬೇಕು? ಈ ಕಾಲುಬಾಯಿ ಜ್ವರ ವೈರಸ್ ಈ ವೈರಾಣು ಏನಿದೆ, ಬೇರೆ ಸಮಯಕ್ಕೆ ನೋಡಿಕೊಂಡ್ರೆ ಈ ಬೇಸಿಗೆ ಪ್ರಾರಂಭ ಆಗೋ ಮುಂಚೆ ಈ ಒಂದು ರೋಗದ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ನಾವು ಇತ್ತೀಚೆಗೆ ನೋಡಿರೋ ಒಂದು ಎಲ್ಲ ಟೈಮಲ್ಲೂ ಕೂಡ ಯಾವುದೇ ಋತುಮಾನದಲ್ಲೂ ಕೂಡ ಈ ಕಾಯಿಲೆ ಬರೋವಂಥ ಸಾಧ್ಯತೆಗಳು ಇದೆ. ಬೇರೆ ಸಮಯದಲ್ಲೂ ಕೂಡ ಬರುತ್ತೆ, ಆದರೆ ಈ ಬೇಸಿಗೆ ಪ್ರಾರಂಭ ಆ ಸಮಯದಲ್ಲಿ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ. ಬಹುಶಃ ನಮಗೆ ಬೇಸಿಗೆ ಪ್ರಾರಂಭದಲ್ಲಿ ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಈ ಕಿಚ್ಚು ಹಾಯಿಸುವ ಪದ್ಧತಿ ಎಲ್ಲ ಇತ್ತಲ್ಲ, ನಮ್ಮಲ್ಲಿ ಏನಾದ್ರು ಪಾರಂಪರಿಕವಾಗಿ ಏನಾದ್ರು ಈ ರೀತಿಯ ವೈರಾಣುಗಳನ್ನು ನಾಶಪಡಿಸೋದಕ್ಕೆ ಪ್ರಾಣಿಗಳಲ್ಲಿ ಈ ಥರ ಏನಾದ್ರು ಕಂಡುಕೊಂಡಿದ್ರ ನಮ್ಮ ಒಂದು ವೃತ್ತಿ ಅನುಭವದಲ್ಲಿ? ಈಗ ಆ ಥರ ಹೇಳೋದಾದರೆ ಸಾಕಷ್ಟು ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿರೋದ್ರಲ್ಲಿ ಅದರಲ್ಲಿ ಕೂಡ ಒಂದಷ್ಟು ಮಹತ್ವ ಇದೆ. ಅದು ಯಾವುದೇ ಕಾರಣಕ್ಕೂ ಅದನ್ನು ಕಡೆಗಣಿಸೋ ಆಗಿಲ್ಲ. ಅದು ಏನಾಗಿರ್ಬೋದು, ಮುಂಚೆ ಅಂದರೆ ನಮ್ಮ ತಾತ ಮುತ್ತಾತರ ಆ ಕಾಲದಲ್ಲಿ ಅದು ಬೇರೆ ಥರನೇ ನಡೆದಿರ್ಬೋದು. ಅದು ಕಾಲ ಇದಾದಂಗೆ ಅದು ಚೇಂಜ್ ಆಗಿರ್ಬೋದು, ಆ ಪದ್ಧತಿ ಬದಲಾಗಿರ್ಬೋದು. ಆದರೆ ಹಳೆಯ ಪದ್ಧತಿಲಿ ಅದಕ್ಕೋಸ್ಕರನೇ ಮಾಡಿರ್ಬೋದು ಅದನ್ನು. ಈಗ ಏನಾಗುತ್ತೆ, ನೀವು ಹೇಳಿದಾಗೆ ಕಿಚ್ಚಾಯಿಸೋದು ಅಂತ ಏನು ಹೇಳಿದ್ರಿ, ಅದರಿಂದ ಕೂಡ ಈ ಕಾಲುಬಾಯಿ ಜ್ವರ ಅಂತ ಅಲ್ಲ, ಬೇರೆ ಯಾವುದೇ ರೋಗಗಳು ಕಿಚ್ಚಾಯಿಸೋದ್ರಿಂದ ಆ ಬೆಂಕಿಯ ಉಷ್ಣತೆ ಏನಿದೆ ಆ ಒಂದು ಇದರಲ್ಲಿ ಅನೇಕ ಕ್ರಿಮಿಗಳು ನಾಶ ಆಗುವಂಥ ಸಾಧ್ಯತೆಗಳು ಇದೆ. ಅದನ್ನು ಕೂಡ ನಾವು ಕಡೆಗಣಿಸೋಕ್ಕಾಗೋದಿಲ್ಲ, ಸಾಧ್ಯತೆ ಇದೆ. ಸಾಧ್ಯತೆ ಇದೆ, ಏನೋ ಒಂದು ಕಂಡುಕೊಂಡಿದ್ದಾರೆ ನಮ್ಮ ಹಿರಿಯರು. ಇರ್ಬೋದು ಇರ್ಬೋದು ಇರ್ಬೋದು, ಅದನ್ನು ನಾವು ಕಡೆಗಣಿಸೋಕ್ಕಾಗೋದಿಲ್ಲ, ಇರ್ಬೋದು. ಏನೇ ನಾವು ಕಂಡುಕೊಂಡಿದ್ರು ಡಾಕ್ಟರ್ ಸಂತೋಷ್ ಅವರೇ, ವೈದ್ಯಾಧಿಕಾರಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಆ ರೋಗ ಲಕ್ಷಣಗಳ ರೂಪಗಳು ಬೇರೆ ಆಗ್ತಾ ಇರೋದ್ರಿಂದ ಭೇಟಿಯಾಗ್ತಕ್ಕಂಥದ್ದು ಬಹಳ ಪ್ರಮುಖವಾಗ್ತದೆ. ಈಗ ಈ ಎಲ್ಲ ವೈರಸ್ಗಳಿಗೂ ಕೂಡ ಒಂದೊಂದು ಲಸಿಕೆ ಅನ್ನೋದನ್ನು ಇತ್ತೀಚಿನ ವೈದ್ಯಶಾಸ್ತ್ರಗಳು ಹೆಚ್ಚಾಗಿ ಕಂಡುಕೊಂಡಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಕಾಲುಬಾಯಿ ಜ್ವರ ಬರದೇ ಇರೋ ಥರ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಒಂದು ಲಸಿಕೆಗಳು ಇವಾಗ ಇದಕ್ಕೂ ಕೂಡ ಇದ್ದಾವೆ. ಅದನ್ನು ಯಾವ ಹಂತದಲ್ಲಿ ನಮ್ಮ ರೈತರು ಕೊಡಿಸ್ಬೇಕಾಗ್ತದೆ, ಆ ಲಸಿಕೆ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡಿ. ಹೌದು, ಈಗ ಈ ಒಂದು ರೋಗನ ಹೇಗೆ ತಡೆಗಟ್ಟೋದು, ಈಗ ಕಾಯಿಲೆ ಬಂದಾಗಿದೆ, ಚಿಕಿತ್ಸೆ ನಾನು ಈಗಾಗಲೇ ಎಲ್ಲ ಹೇಳಿದ್ದೀನಿ, ಅದನ್ನು ಚಿಕಿತ್ಸೆ ಕೊಡಿಸಿದ್ರೆ ಅದು ಗುಣಮುಖ ಆಗುತ್ತೆ. ಆದರೆ ಈ ರೋಗ ಬರದೇ ಇರೋ ಹಾಗೆ ನಾವೇ ಮುಂಜಾಗ್ರತೆ ಕ್ರಮ ವಹಿಸಿ ಹೇಗೆ ತಡೆಗಟ್ಬೋದು ಅಂತ ಹೇಳೋದಾದರೆ, ಯಾವುದೇ ಒಂದು ವೈರಸ್ ಅಂದರೆ ಯಾವುದೇ ಒಂದು ವೈರಾಣು ರೋಗಗಳಿಗೆ ರಾಮಬಾಣ ಅಂತ ಹೇಳೋದಾದರೆ ಅದು ಲಸಿಕೆ ಮಾತ್ರ. ಶೇಕಡ 99% ಅಷ್ಟು ತಡೆಗಟ್ಟುವಂಥ ಸಾಧ್ಯತೆ ಇರೋದು ಲಸಿಕೆಗಳಿಂದ ಮಾತ್ರ. ಕಾಲುಬಾಯಿ ರೋಗಕ್ಕೆ ಕೂಡ ನಮ್ಮಲ್ಲಿ ಲಸಿಕೆ ಇದೆ. ಹಾಗಾಗಿ ಲಸಿಕೆನ ಯಾವುದೇ ಕಾರಣಕ್ಕೂ ದುರುದ್ದೇಶ ಅಥವಾ ತಪ್ಪು ತಿಳುವಳಿಕೆಗಳು ಇದರದನ್ನೆಲ್ಲ ನೀವು ಬಿಟ್ಬಿಟ್ಟು ಈ ಒಂದು ಲಸಿಕೆನ ಕಂಪಲ್ಸರಿ ನೀವು ಎಲ್ಲ ಜಾನುವಾರುಗಳಿಗೆ ಕೊಡಿಸ್ಬೇಕಂತ ನಾನು ಕೇಳ್ತೀನಿ. ಖಂಡಿತವಾಗ್ಲೂ ಯಾವುದೇ ವೈರಸ್ಗಳಿಂದ ಉಂಟಾಗ್ತಕ್ಕಂಥ ಕಾಯಿಲೆಗೆ ಲಸಿಕೆಯಿಂದ ಮಾತ್ರ